62% ನಮಗೆ ಕೊರತೆಯನ್ನು ಎದ್ದುಕೊಂಡೈತಿ. ಹಾಗೇನೆ ಕೊಪ್ಪಳ ಜಿಲ್ಲೆಯು ಸಹ 35-40% ಈ ಮಳೆಯ ಕೊರತೆ ನಮಗೆ ಎದ್ದುಕೊಂಡೈತಿ. ಹಾಗೇನೆ ನಮಗೆ ಮುಂದಿನ ಒಂದು ವಾರದಲ್ಲಿ ಮುನ್ಸೂಚನೆ ನೋಡೋದಾದ್ರೆ ನಮಗೆ ಸಾಧಾರಣದಿಂದ ಅಲ್ಲಲ್ಲಿ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ ರೈತ ಬಾಂಧವರು ಈ ಮಳೆಯ ಒಂದು ಕೊರತೆಯನ್ನ ನೀಗಿಸಿಕೊಂಡು ಹೋಗುವ ಹಾಗೆ ಒಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ತಾವು ಕೈಗೊಳ್ಳಬೇಕಾಗತ್ತೆ. ಎಡೆಕುಂಟೆಗಳನ್ನು ಹೊಡೆಯುವುದರಲ್ಲಾಗಲೇ ಈ ತರದೆಲ್ಲ ಕೃಷಿಗಳನ್ನ ಕೈಗೊಳ್ಳಬೇಕಾಗತ್ತೆ. ಇವಾಗ ನಮ್ಗೆ ಕಡಲೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಡಲೆ ಸುಮಾರು ನಾವು ಅಕ್ಟೋಬರ್ 2ನೇ ವಾರದಿಂದ ಬಿತ್ತಬೇಕಂತ ಹೇಳ್ತೀವಿ. ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೂ ನಾವು ಈ ಕಡಲೆ ಬಿತ್ತನೆಯನ್ನ ಮಾಡಬಹುದು. ಈ ಕಡಲೆ ಬಿತ್ತನೆಗೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಕರೆಗೆ ಬೇಕಾಗುವ ಬೀಜವನ್ನ ಸುಮಾರು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ನಾವು ಬಿತ್ತನೆಯನ್ನ ಮಾಡಬೇಕು. ಹಾಗೆಲ್ಲ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಈ ಕಡಲೆ ಬೀಜಕ್ಕೆ ನಾವು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಈಗ ನಮ್ಗೆ ತೊಗರಿಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಕಾಯಿ ಕೊರಕದ ಬಾಧೆ ಸ್ಟಾರ್ಟ್ ಆಗತ್ತೆ. ಸೊ ಇದರ ಒಂದು ನಿರ್ವಹಣೆಗಾಗಿ ನಾವ್ ಏನ್ ಮಾಡಬೇಕು, 2 ಮಿಲಿಲೀಟರ್ ಪ್ರೊಫೆನಾಫಾಸ್ 50 EC ಅಂತ ಹೇಳ್ತೀವಿ, 0.5 ಇದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ಬೇಕು. ಆಮೇಲೆ ತೊಗರಿಯಲ್ಲಿ ಬೆಲೆ ಕಟ್ಟುವ ಒಂದು ಕೀಟದ ಹಾವಳಿ ಕಂಡು ಬರ್ತಾ ಇದೆ. ಸೊ ಈ ಕೀಟದ ಹಾವಳಿಗಾಗಿ ನಾವ್ ಏನ್ ಮಾಡಬೇಕು, 2 ml ಕ್ಲೋರೋಪೈರಿಫಾಸ್ 20 EC ಅಂತ ಹೇಳ್ತೀವಿ ಅಥವಾ 1 ಗ್ರಾಂ ಅಸ್ಪೆಟ್ 75 SP ಇದನ್ನ ಸಹ ನಾವೊಂದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನಾಗಿ ಕೈಗೊಳ್ಳಬಹುದು. ಆಮೇಲೆ ತೊಗರಿಯಲ್ಲಿ ನಾವು 50% ಹೂವಾಡುವಂತ ಹಂತದಲ್ಲಿ ಏನ್ ಮಾಡಬೇಕು, ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅಂತ ಹೇಳ್ತೇವೆ ನಾವು. ಸೊ ಇದನ್ನ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ. ಸೊ ಒಂದ್ಸಲ ಮಾಡಿದ್ಮೇಲೆ ಮತ್ತೆ 15 ದಿವಸದ ನಂತರ ಇನ್ನೊಂದ್ಸಲ ಸಿಂಪಡಣೆ ಮಾಡಿದರೆ ಉತ್ತಮ ಇಳುವರಿ ಬರಲು ಸಹಾಯ ಆಗ್ತೈತೆ. ಹಾಗೇನೆ ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ಒಂದು ಬಾಧೆ ಕಂಡು ಬರುವ ಒಂದು ಸಾಧ್ಯತೆ ಇದೆ ಇವಾಗ. ಸೊ ಅದಕ್ಕಾಗಿ ಏನ್ ಮಾಡಬೇಕು, ನಾವು ಮುಂಜಾಗ್ರತೆ ಕ್ರಮವಾಗಿ ತತ್ತಿನಾಶಕ ಆದ 2 ml ಪ್ರೊಫೆನಾಫಾಸ್ ಅಂತ ಹೇಳ್ತೀವಿ 50 EC ಅಥವಾ 7-10 ದಿನಗಳ ಅಂತರದಲ್ಲಿ 0.5 ml ಲ್ಯಾಂಬ್ರಾಸೈಲುತ್ರಿನ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ ನಾವು 20 ದಿನಗಳ ಅಂತರದಲ್ಲಿ 2 ಬಾರಿ ಸೊ 2% ಯೂರಿಯಾ ಕೊಡ್ಬೇಕಾಗತ್ತೆ. ಆಮೇಲೆ 1% ಪೊಟ್ಯಾಸಿಯಂ ನೈಟ್ರೇಟ್ ದ್ರಾವಣ ಸಹ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬೇಕು. ಆಮೇಲೆ ಹತ್ತಿಯಲ್ಲಿ ನಾವು ಸಸ್ಯ ಹೆಣ್ಣು ಮತ್ತು ಬಿಳಿ ನೊಣದ ಒಂದು ಬಾಧೆ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದು ಎಕರೆಗೆ 20 ರಂತೆ ಹಳದಿ ಬಣ್ಣದ ಪಂಚಿನ ಬೆಲೆಗಳನ್ನು ನಾವು ಉಪಯೋಗಿಸ್ಬೇಕು. ಹಾಗೇನೆ ಹತ್ತಿಯಲ್ಲಿ ರಸ ಹೀವುವ ಒಂದು ಕೀಟಗಳ ಹಾವಳಿ ಸಹ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ 0.3 ಗ್ರಾಂ ಕ್ಲೋನಿಕ್ ಕಮಾಂಡ್ 50 WG ಅಂತ ಹೇಳ್ತೀವಿ, ಇಲ್ಲ 0.3 ಗ್ರಾಂ ಡೈನೋಟಿಫರನ್ ಅಂತ ಹೇಳ್ತೀವಿ, ಇಲ್ಲಪ್ಪ ಅಂದ್ರೆ 1 ml ಅಸ್ಟಮಾಫ್ರೆಡ್ ಅನ್ನ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಹಾಗೇನೆ ಭತ್ತದಲ್ಲಿ ನಮ್ಗೆ ಕಾಡಿಗೆ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವ್ ಏನ್ ಮಾಡ್ಕೋ, ಟ್ರಿಪ್ಲಾಕ್ಸ್ಟ್ರಿಬಿನ್ ಮತ್ತು ಟೆಬಕೋನಾಜಲ್ ಎರಡೂ ಕಂಬೈಂಡ್ ಇರೋದು ಒಂದ್ ಪ್ರಾಡಕ್ಟ್ ಬರುತ್ತೆ. ಅದನ್ನ ನಾವು 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬಹುದು. ಆಮೇಲೆ ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂತಪ್ಪ ಅಂತಂದ್ರೆ ಅದಕ್ಕೆ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಹಾಗೇನೆ ಈಗ ಮೆಣಸಿನಕಾಯಿಯಲ್ಲಿ ಬೂದಿ ರೋಗ ಒಂದು ಏನರ ಇತ್ತಪ್ಪ ಅಂತಂದ್ರೆ ಅದಕ್ಕೆ 1 ಗ್ರಾಂ ಕಾರ್ಬನ್ ಡೈಜಿಮ್ 50 WG ರೂಪದಲ್ಲಿ ಅಥವಾ 1 ml ಪೆನ್ಕೆನೋಜಲ್ ಅಂತ ಹೇಳ್ತೀವಿ, ಇದನ್ನು ಸಹ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಕಾಯಿ ಕೊರಕದ ಬಾಧೆ ಏನರ ಕಂಡುವಂತಪ್ಪ ಅಂತಂದ್ರೆ ಅದಕ್ಕೆ 1 ಗ್ರಾಂ ಥಯೋಡಿಕ್ ಕಾರ್ಬ್ 75 WP ಅಂತ ಹೇಳ್ತೀವಿ ಅಥವಾ 4 ಗ್ರಾಂ ಕಾರ್ಬರಿಲ್ ಅನ್ನ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಇಲ್ಲಪ್ಪ ಅಂತಂದ್ರೆ 0.5 ml ಲ್ಯಾಂಬ್ರಾಸೈಲೋತ್ರಿನ್ ಅಂತ ಹೇಳ್ತೀವಿ, ಸೊ ಇದನ್ನು ಸಹ ನಾವು ಸಿಂಪಡಣೆಯನ್ನು ಮಾಡಬಹುದು. ಹೀಗೇನೆ ನಾವು ಹಿಂಗಾರಿ ಜೋಳದಲ್ಲಿ ಅಂದ್ರೆ ಈ 15 ಅಕ್ಟೋಬರ್ವರೆಗೆ ನಾವು ಈಗ ಬಿತ್ತುವ ಒಂದು ಸಮಯ ಅಂತ ಹೇಳ್ತೀವಿ ಹಿಂಗಾರಿ ಜೋಳ. ಅದಕ್ಕೆ ತಳಿ ಏನಪ್ಪ ಅಂತಂದ್ರೆ TSH4 ಅಂತ ಇದೆ. ಸೊ ಇದನ್ನ ತಾವು ಬಿತ್ತನೆಯಾಗಿ ಕೈಗೊಳ್ಳಬಹುದು. ಆಮೇಲೆ ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನ 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ 8 ಗಂಟೆಗಳ ಕಾಲ ನೆನೆಸಿ ಮತ್ತು ಅಜೋಸ್ಪೆರಿಲಮ್ದಿಂದ ಬೀಜೋಪಚಾರ ಮಾಡಿ ಬಿತ್ತನೆಯನ್ನಾಗಿ ಮಾಡಬಹುದು. ಆಮೇಲೆ ಕಳೆ ನಿಯಂತ್ರಣ, ಈ ಜೋಳದಲ್ಲಿ ನಾವು ಕಳೆ ನಿಯಂತ್ರಣಕ್ಕಾಗಿ ಏನ್ ಮಾಡ್ಬೇಕಂತಂದ್ರೆ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ರೂಪದಲ್ಲಿ ಸಿಗತೈತಿ. ಈ ಕಳೆನಾಶಕವನ್ನು ನಾವು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನು ಬಿತ್ತನೆಯ ದಿನ ಅಥವಾ ಮರುದಿವಸ ಮಾತ್ರ ಸಿಂಪರಣೆ ಮಾಡಬೇಕಾಗತ್ತೆ. ಇದರಿಂದ ನಾವು ಕಳೆಗಳ ಹತೋಟಿಯನ್ನು ಸಹ ನಾವು ಕಡಿಮೆ ಮಾಡಬಹುದು. ಹಾಗೆ ರೈತ ಬಂದರೆ ಈ ಮುಂದಿನ ಒಂದು ವಾರದಲ್ಲಿ ನಮಗೆ ಅಷ್ಟೊಂದು ಮಳೆ ಬರುವ ಒಂದು ಸಾಧ್ಯತೆ ಜಾಸ್ತಿ ಇಲ್ಲ, ಬಂದ್ರೆ ಅಲ್ಲಲ್ಲಿ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಹಾಗೆ ನೀವು ಬಂದ ಮಳೆ ನೀರನ್ನ ತಮ್ಮ ಹೊಲಗಳಲ್ಲಿ ಇಂಗುವ ಹಾಗೆ ಮಾಡಿಕೊಳ್ಳುವ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಉತ್ತಮ ಕೃಷಿ ಮಾಡಬಹುದು ಅಂತ ಹೇಳಿ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ವಿಷದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿಯನ್ನ ಕೇಳಿದಿರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ, ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ ಆತ್ಮನಿರ್ಭರ ಹೋ ಜಾಯೇ. ಸಂಕಟ ಕೇ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೇ ವರದಾನ್ ಹೈ. ಅಬ ಸೂಖಾ ಪಡೇ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ, ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೇ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇದೀಗ ಕೇಳಿ ಕೆಲವು ಕೃಷಿ ಗೀತೆಗಳನ್ನ. ಬೆಟ್ಟದಲ್ಲಿ ಹುಟ್ಟುವ ನದಿ ರಸದಿಂದ ಹರಿವುದು, ಬೆಟ್ಟದಲ್ಲಿ ಹುಟ್ಟುವ ನದಿ ರಸದಿಂದ ಹರಿವುದು, ಊರಿನಿಂದ ಹರಿದು ದಿನ ದಿನ ಊರಿನಿಂದ ಹರಿದು ದಿನ ದಿನ ಬೆಟ್ಟವನ್ನೇ ಕೊರೆವುದು, ಬೆಟ್ಟದಲ್ಲಿ ಹುಟ್ಟುವ ನದಿ ರಸದಿಂದ ಹರಿವುದು, ಬೆಟ್ಟದಿಂದ ಹೊತ್ತ ಮಣ್ಣ ಬಯಲಲಿ ಚೆಲ್ಲಿ ಸುರಿವುದು, ಬೆಟ್ಟದಿಂದ ಹೊತ್ತ ಮಣ್ಣ ಬಯಲಲಿ ಚೆಲ್ಲಿ ಸುರಿವುದು, ಬೆಟ್ಟುತೆವರು ಎಲ್ಲ ಮುಚ್ಚಿ ಬಯಲ ಹೊಟ್ಟೆ ಬಿರಿವುದು, ಬೆಟ್ಟದಲ್ಲಿ ಹುಟ್ಟುವ ನದಿ ರಸದಿಂದ ಹರಿವುದು, ಸಜಲ ಸಮತಲ ಮೇಲೆ ಬಂದು ನದಿಗೆ ಹೊಸದಿಸಿ ದೊರೆವುದು, ಬಯಲ ಸಮತಲ ಮೇಲೆ ಬಂದು ನದಿಗೆ ಹೊಸದಿಸಿ ದೊರೆವುದು, ಕೂಳಿನಿಂದ ಹೀಗೆ ನದಿ पुरुष वरुष हरिदुहारी पुरुष वरुष हरिदुहारी बदली सुतरे ಬರ ಬರ ಎಂದು ಚಿಂತೆ ಮಾಡಬೇಡಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ಇಳುಕಲಿಗೆ ಅಡ್ಡಲಾಗಿ ಸಮಪಾತಳಿ ಬದುಗಳನ್ನು ಹಾಕಬೇಕು ಮಣ್ಣು ಕಲ್ಲು ಬಳಸಿ ಬದು ಮಾಡಬೇಕು ಬದುಗಳಿಗೆ ಹುಲ್ಲನ್ನು ಹಚ್ಚಬೇಕು ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು ಪರ ಪರ ಪರ ಎಂದು ಚಿಂತೆ ಮಾಡಬೇಡಿರಿ ಪರವನ್ನು ಎದುರಿಸಲು ಸಿದ್ಧವಾಗಿರಿ ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ಫಲದ ತಗ್ಗಿನಲ್ಲಿ ಹೊಂದ ಕೊಡಬೇಕು ಮಳೆ ನೀರನ್ನು ಅದರಲ್ಲಿ ಹಿಡಿಯಬೇಕು ಹೊಂಡದ ಸುತ್ತ ಹಣ್ಣು ಹೂವು ಬೆಳೆಯಬೇಕು ಒಣಗಿದಾಗ ಬೆಳೆಗೆ ನೀರು ಹಾಕಬೇಕು ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ಹೊಂಡಕ್ಕೆ ಹುಳು ಕಟ್ಟು ಮಾಡಬೇಕು ಹೊಂಡದಿಂದ ಹುಳು ಹೊಲಕ್ಕೆ ಹಾಕಬೇಕು ಮಾವು ಬೇವು ಹೊಂಡೆ ಗಿಡ ಹಚ್ಚಬೇಕು ಪಾಳು ನೆಲದಲ್ಲಿ ಹಸಿರು ಉಕ್ಕಿಸಬೇಕು ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ಬರವನ್ನು ಎದುರಿಸಲು ಸಿದ್ಧವಾಗಿರಿ ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ಭಜನೆ ಪದಗಳನ್ನು ಕೂಡ್ಲಿಗಿ ತಾಲೂಕು ಬಡಲಡಕು ಗ್ರಾಮದ ಕೆ ವಸಂತಪ್ಪ ಹಾಗೂ ತಂಡದವರಿಂದ. ರೈತ ಬಾಂಧವರೇ, ಜನಪದ ಗೀತೆಗಳನ್ನು ಕೇಳ್ತಾ ಇದ್ದೀರಾ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ. ಇನ್ನು ಮುಂದೆ ಕೇಳಿ ಏಕತಾರಿ ಪದಗಳನ್ನು ಮಹದೇವಪ್ಪ, ಶಿವಪ್ಪ ಮೇಟಿ ಹಾಗೂ ಸಂಗಡಿಗರಿಂದ. ಶಂಕರಿ ದಯವ ಮಾಡು, ಶಂಕರಿ ದಯವ ಮಾಡು ಮಹೇಶ್ವರಿ, ಶಂಕರಿ ದಯವ ಮಾಡು, ಶಂಕರಿ ದಯ ಮಾಡು ಪಂಕಜಲೋಚನೆ, ಶಂಕರಿ ದಯ ಮಾಡು ಪಂಕಜಲೋಚನೆ, ಶಂಕು ಕೊರಳಿಗಪ್ಪ, ಶಂಕು ಕೊರಳಿಗಪ್ಪು ಕಂಠಿಯ ತರುವೆನು, ಶಂಕರಿ ದಯವ ಮಾಡು ಮನುಷ್ಯ, ಶಂಕರಿ ದಯವ ಮಾಡು ಕರದೋಳು ಖಡ್ಗವ ಶಿರದ ಮುತ್ತಿನ ಹಾರ, ಕರದೋಳು ಖಡ್ಗವ ಶಿರದ ಮುತ್ತಿನ ಹಾರ, ಕರ ಮುಗಿದು ಶಿರವ ಬಾಗಿ, ಕರ ಮುಗಿದು ಶಿರವ ಬಾಗಿ ಪರವ ಬೇಡುವೆ ತಾಯಿ, ಶಂಕರಿ ದಯವ ಮಾಡಿ ಮಹೇಶ್ವರಿ, ಶಂಕರಿ ದಯವ ಮಾಡಿ ಗುಂಡ ಮಲ್ಲಿಗೆ ಹಾರ, ಆ ಮಲ್ಲಿಗೆ ಹಾರ ದಂಡಿಯ ತರುವೆನು, ದುಂಡ ಮಲ್ಲಿಗೆ ಹಾರ ದಂಡಿಯ ತರುವೆನು, ಚಂಡ ವಿಕ್ರಮಳೆನಿ, ಚಂಡ ವಿಕ್ರಮಳೆನಿ ವರವ ಪಾಲಿಸುತ್ತ, ಚಂಡ ವಿಕ್ರಮಳೆನಿ ವರವ ಪಾಲಿಸುತ್ತಾಯೆ, ಶಂಕರಿ ದಯವ ಮಾಡು ಮಹೇಶ್ವರಿ, ಶಂಕರಿ ದಯವ ಮಾಡು, ಶಂಕರಿ ದಯ ಮಾಡೆ ಪಂಕಜಲೋಚನೆ, ಶಂಕರಿ ದಯ ಮಾಡೆ ಪಂಕಜಲೋಚನೆ, ಶಂಕು ಕೊರಳಿಗೊಪ್ಪು, ಶಂಕು ಕೊರಳಿಗೊಪ್ಪು ಕಂಠಿಯ ತರುವೆನು, ಶಂಕು ಕೊರಳಿಗೊಪ್ಪು ಕಂಠಿಯ ತರುವೆನು, ಶಂಕರಿ ದಯವ ಮಾಡು ಮಹೇಶ್ವರಿ, ಶಂಕರಿ ದಯವ ಮಾಡು ಕರದೋಳು ಖಡ್ಗವ, ಕರದೋಳು ಖಡ್ಗವ ಶಿರದ ಮುತ್ತಿನ ಹಾರ, ಕರ ಮುಗಿದು ಶಿರವ ಬಾಗಿ ವರವ ಬೇಡುವೆ ತಾಯಿ, ಶಂಕರಿ ದಯವ ಮಾಡು ಮಹೇಶ್ವರಿ, ಶಂಕರಿ ದಯವ ಮಾಡು ದೇಶಕ್ಕೆ ಅಧಿಕವಾದ ಚಾದಗಿ ಹವನೂರ, ದೇಶಕ್ಕೆ ಅಧಿಕವಾದ ಚಾದಗಿ ಹವನೂರ, ಪಾಸ ಶಿಶುವಿನಾಳ ವಾಸ ಶಿಶುವಿನಾಳ ದಿಶಗೊಲಿದ ತಾಯಿ, ಶಂಕರಿ ದಯವ ಮಾಡು ಮಹೇಶ್ವರಿ, ಶಂಕರಿ ದಯವ ಮಾಡು, ಶಂಕರಿ ದಯವ ಮಾಡು, ಶಂಕರಿ ದಯವ ಮಾಡು. ರೈತ ಬಾಂಧವರೇ, ಇದುವರೆಗೂ ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಏಕತಾರಿ ಪದಗಳನ್ನು ಕೇಳಿದಿರಿ, ಹಾಗೆಯೇ ಜೊತೆಗೆ ಭಜನೆ ಪದಗಳನ್ನು ಸಹ ತಾವು ಕೇಳಿದಿರಿ. ಎಫ್ಎಂ ಬ್ಯಾಂಡ್ ಕಂಪನಾಂಕ 100.5 ಮೆಗಾಹರ್ಟ್ಸ್ ಅಥವಾ 2.98 ಮೀಟರ್ ತರಂಗಾಂತರಗಳಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಕೇಳ್ತಾ ಇದ್ದೀರಾ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು.

ಚಂದ ಹಾಲಕ್ಕೆ ನುಡಿ ಚಂದ ಸುಗ್ಗಿ ಕಾಲ ಚಂದ ಹಿಕ್ಕಿ ಕುಣಿಬಹುದು ಇನ್ನೂ ಚಂದ ಬೇರೆ ಕೆಲಸವು ಏತಕೆ ಆ ಚಿಂತೆ ಬಿಡು ಇನ್ನೇತಕೆ ಮಣ್ಣ ಮೇಲಿಡು ನಂಬಿಕೆ ನೀ ನಂಬಿದೊಡೆಯಲ್ಲಂಜಿಕೆ ನೇಗಿಲನ್ನು ಹಿಡಿಯುವಾತ ನೇಗಿಲನ್ನು ಹಿಡಿಯುವಾತ ದೇಶಕ್ಕೆಲ್ಲ ಅನ್ನದಾತ ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳು ನಂಬಿ ಕೆಟ್ಟವರಿಲ್ಲವೋ ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು ಮಣ್ಣ ಸೇರೋ ತನಕ ಮಣ್ಣಿನ ಮಗನಾದು ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ರೈತ ಬಾಂಧವರೇ ಒಡಹುಟ್ಟಿದವರು ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಕೇಳಿದಿರಿ. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಕೈಕಾಲು ಮುಖಗಳನ್ನು ಆಗಾಗ್ಗೆ ಸೋಪಿನಿಂದ ತೊಳೆದುಕೊಳ್ಳಿ. ಇವು ಯಾವುವು ಕಠಿಣ ಕೆಲಸಗಳಲ್ಲ. ಆರೋಗ್ಯಯುತ ಜೀವನಕ್ಕೆ, ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಇರುವ ಸರಳ ಮಾರ್ಗಗಳು ಇವು ಅಷ್ಟೇ. ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಕೇಳಿ ದೊರೆ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ. ರೈತ ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ರೈತ ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ.